ಸ್ಟೊಮ್ಯಾಟೋದಲ್ಲಿ ಎಂಟರ್ ಆಗುತ್ತೆ ಅಥವಾ ಬೇರೆ ಪೋರ್ಸ್ ಮುಖಾಂತರ ಎಂಟರ್ ಆಗುತ್ತೆ. ಸೊ ಇದಕ್ಕೆ ನಾವು ಭೂಮಿಲಿ ಕೊಟ್ಟಾಗ ಹೇಗೆ ಅದು ಬೇರೆ ಫಾರ್ಮಿಗೆ ಕನ್ವರ್ಟ್ ಮಾಡಿ ತೊಗೋಬೇಕು ಆ ಥರ ಏನಿಲ್ಲ. ಸೊ ಡೈರೆಕ್ಟು ಸಾರಜನಕದಲ್ಲೇ ಇರೋದ್ರಿಂದ ನಾನು ಯೂರಿಯಾ ಡೈರೆಕ್ಟಾಗಿ ಅದಕ್ಕೆ ಗಿಡದ ಅವಶ್ಯಕತೆ ಎಷ್ಟಿದೆ ಅದನ್ನು ಅದ್ರ ಮುಖಾಂತರ ಸ್ಟೊಮ್ಯಾಟೋ ಅಂತ ಏನು ಹೇಳ್ತೀವಿ ನಾವು, ಸ್ಟೊಮ್ಯಾಟೋ ಮುಖಾಂತರ ಅಬ್ಸರ್ವ್ ಆಗಿದ್ದು ನಮ್ಮ ಗಿಡಗಳಲ್ಲಿ ಝೈಲಮ್ ಮತ್ತು ಫ್ಲೋಯಮ್ ಅಂತ ಇರುತ್ತೆ, ನೀರಿನ ನಾಳ ಅನ್ನನಾಳ ಆ ಕಾಂಡದಲ್ಲಿ. ಹೌದೌದು. ಸೊ ಆ ಫ್ಲೋಯಮ್ ಮುಖಾಂತರ ಗಿಡದ ಎಲ್ಲ ಭಾಗಗಳಿಗೆ ಈ ಸಾರಜನಕವನ್ನು ತಲುಪುತ್ತೆ. ಸೊ ಆ ಥರ ಸ್ಪ್ರೇ ಮಾಡೋದ್ರಿಂದ ನಾನು ಏನು ಹೇಳಿದೆ ಶೇಕಡ 30-40% ಅಷ್ಟೇ ಉಪಯೋಗ ಆಗ್ತಿತ್ತು ಯೂರಿಯಾನ ಉಪಯೋಗ ಮಾಡಿದರೆ. ಬಟ್ ವೇರಾಸ್ ನಾವು ನ್ಯಾನೋ ಯೂರಿಯಾವನ್ನು ಬಳಕೆ ಮಾಡಿದಾಗ ಶೇಕಡ 90% ಉಪಯೋಗ ಆಗ್ತಿದೆ, ಅಂದರೆ ಶೇಕಡ ಮ್ಯಾಕ್ಸಿಮಮ್ ಉಪಯೋಗ ಅಂತಲೇ ಹೇಳ್ಬೋದು. ಎಲ್ಲೂ ವೇಸ್ಟ್ ಆಗ್ತಾ ಇಲ್ಲ. ನಾನು ಹೇಳ್ದಂಗೆ ನಿಮಗೆ ಕಂಪ್ಲೀಟ್ಲಿ ಸ್ಪ್ರೇ ಮಾಡಿದ್ದು ಪೂರ್ತಿ ಪ್ಲಾಂಟ್ ಅಬ್ಸರ್ವ್ ಮಾಡ್ಕೊಳುತ್ತೆ, ಫ್ಲೋಯ್ ಮುಖಾಂತರ ಎಲ್ಲ ಅಂಗಗಳಿಗೆ ತಲುಪಿಸುತ್ತೆ. ಅದು ಎಲೆಗಳ ಮೂಲಕನೇ ಹೀರ್ಕೊಳ್ಳುತ್ತೆ, ಕಾಂಡದ ಮೂಲಕನೂ ಹೀರ್ಕೊಳ್ಬಹುದು. ಹೌದು ಹೌದು. ಎಲೆಗಳ ಮುಖಾಂತರ, ಎಲೆಗಳ ಎಲೆ ಏನು ರಂಧ್ರ ಇರುತ್ತೆ ಅಥವಾ ಸ್ಟೊಮ್ಯಾಟೊ ಇರುತ್ತೆ ಅದ್ರ ಮುಖಾಂತರ ಹೀರ್ಕೊಂಡು ಫ್ಲೋಯಮ್ ಮುಖಾಂತರ ಫ್ಲೋಯಮ್ ಹೇಗೂ ಎಲ್ಲ ಗಿಡದ ಎಲ್ಲ ಭಾಗಗಳಿಗೆ ಹೋಗಿರುತ್ತೆ ಪ್ರತಿ ಭಾಗಗಳಿಗೂ ತಲುಪಿಸುತ್ತೆ. ಸೊ ಎಲ್ಲೂ ಕೂಡ ವೇಸ್ಟ್ ಆಗಲ್ಲ. ವೇಸ್ಟ್ ಆಗಲ್ಲ ಅಂತ ಅಂದರೆ ಇವಾಗ ಅದನ್ನು ಸಿಂಪರಣೆ ಮಾಡಬೇಕು ಅಂತ ಹೇಳಿದ್ರೆ ತುಂಬ ನುರಿತಿರಬೇಕಾಗ್ತದೆ. ಎಲ್ಲಿ ಅದು ಕೂಡ ಸಿಂಪರಣೆ ಮಾಡಿದಂತಹ ಒಂದು ದ್ರಾವಣ ಅದು ಎಲ್ಲೂ ವ್ಯರ್ಥ ಆಗಬಾರ್ದು, ಭೂಮಿಗೆ ಬಿಡದೇ ಇರೋ ಥರ ನಾವು ಸ್ಪ್ರೇ ಮಾಡಬೇಕಾದಂತಹ ಅವಶ್ಯಕತೆ ಇರುತ್ತೆ. ಇದನ್ನು ಸ್ಪ್ರೇ ಮಾಡಬೇಕಾದಂಥ ವಿಧಾನ ಹೇಗಿರುತ್ತೆ ಹೇಳಿ ಸರ್. ಈಗ ನಮ್ಮ ರೈತರು ಸಾಮಾನ್ಯವಾಗಿ ಅಳವಡಿಕೆ ಆಗಿದ್ದಾರೆ ಸ್ಪ್ರೇಯಿಂಗಿಗೆ, ಯಾಕೆಂದ್ರೆ ಪ್ರತಿನಿತ್ಯ ಇವತ್ತು ನಾವು ಏನೇ ಬೆಳೆ ಬೆಳಿಬೇಕು ಅಂದ್ರೂ ಒಂದಲ್ಲ ಒಂದು ಔಷಧಿಗಳನ್ನ ಬಳಕೆ ಮಾಡ್ತಾರೆ ಅಥವಾ ನಮ್ಮ ರಸಾವರಿ ಗೊಬ್ಬರಗಳನ್ನ ಸ್ಪ್ರೇ ಮಾಡ್ತಾರೆ. ಸೊ ಹಾಗಾಗಿ ರೈತರು ಯೂಶಲಿ ಸ್ಪ್ರೇ ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ. ಸೊ ಯೂಶಲಿ ಗಿಡಗಳು ಎಲ್ಲ ಕವರ್ ಆಗಂಗೆ ನಾರ್ಮಲ್ ಸ್ಪ್ರೇಯರ್ಲಿ ಸ್ಪ್ರೇ ಮಾಡಿದ್ರೆ ಸಾಕು, ಇಟ್ ಈಸ್ ಸಫಿಷಿಯಂಟ್. ಏನು ಮೋರ್ ಸ್ಪೆಷಲೈಸೇಷನ್ ಬೇಕು ಅಂತೇನಿಲ್ಲ. ಮತ್ತೆ ಬೇರೆ ಕೆಲವು ಕೆಮಿಕಲ್ಸ್ಗಳು ನಮ್ಮ ದೇಹಗಳಿಗೂ ಹಾನಿ ಇರ್ತವೆ, ಬಟ್ ವೇರಾಸ್ ನಮ್ಮ ನ್ಯಾನೋ ಯೂರಿಯಾ ತುಂಬ ಬಯೋಸೇಫ್ಟಿಯ ಏನು ಸ್ಟ್ಯಾಂಡರ್ಡ್ಸ್ ಇರುತ್ತೆ ಇಂಡಸ್ಟ್ರಿಲಿ ಅಥವಾ ಬಯೋಟೆಕ್ನಾಲಜಿಲಿ, ಸೊ ಎಲ್ಲ ಸ್ಟ್ಯಾಂಡರ್ಡ್ಸ್ನ ಪಾಸ್ ಮಾಡೋದ್ರಿಂದ ಮನುಷ್ಯನಿಗಾಗಲಿ ಅಥವಾ ಪರಿಸರದಲ್ಲಿರುವಂಥ ಹುಳ ಮತ್ತೊಂದು ಜೀವಿಗಳಿಗಾಗಲಿ ಅಥವಾ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಿಗಾಗಲಿ ಯಾವುದೇ ರೀತಿ ತೊಂದರೆ ಇಲ್ಲ ಇದನ್ನು ಬಳಕೆ ಮಾಡೋದ್ರಿಂದ. ಈಗ ಕೆಲವು ಸತಿ ನಾವು ಹೇಳ್ತೀವಿ ಯಾವುದಾದ್ರು ಒಂದು ನಾವು ಸೊಪ್ಪುಗಳಿಗಾದರೆ ಒಂದು ಕೆಮಿಕಲ್ನ ಸ್ಪ್ರೇ ಮಾಡಿ ಇಷ್ಟು ದಿನಗಳ ತನಕ ಇದನ್ನ ನಾವು ತಿನ್ನೋದಕ್ಕೆ ಅಥವಾ ನಮ್ಮ ಊಟದಲ್ಲಿ ಬಳಸೋವಾಗಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಬೆಳೆಯನ್ನ ಕೊಯ್ಲಿಗೆ ಮುಂಚೆ ಇಷ್ಟು ದಿನಗಳನ್ನ ನಂತರ ಸ್ಪ್ರೇ ಮಾಡಬಾರ್ದು ಅಂತಾನೆ ನಿಯಮ ಇದೆ. ಹೌದು ಹೌದು. ಬಟ್ ಇದು ಎಲ್ಲ ಬಯೋಸೇಫ್ಟಿನ ಪಾಸ್ ಆಗಿ, ಸೊ ಇದರಿಂದ ಯಾವುದೇ ರೀತಿ ಪರಿಸರಕ್ಕಾಗಲಿ ಅಥವಾ ಇದನ್ನ ತಿನ್ನುವ ನಮ್ಮ ಪಶುಗಳಾಗಲಿ ಮತ್ತೊಂದು ಪಕ್ಷಿಗಳಿಗಾಗಲಿ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಎಲ್ಲ ನಾರ್ಮ್ಸ್ನ ಪಾಸ್ ಆಗಿದೆ. ಇವಾಗ ರಸಾವರಿ ಪದ್ಧತಿನಲ್ಲಿ ಅಂದರೆ ಈಗ ಎಲ್ಲರೂ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ನೀವು ಹೇಳಿದ್ದು ಅದನ್ನು ಸಿಂಪರಣೆ ಮಾಡಿದಾಗ ಅಂದರೆ ಸ್ಪ್ರೇ ಮಾಡಿದಾಗ ಎಲೆಗಳ ಮೂಲಕ ಇದು ಹೀರ್ಕೊಳ್ಳುತ್ತೆ ಅಂತ, ಇದನ್ನು ಬೇರೆಗೆ ಕೊಡೋದಕ್ಕಾಗೋದಿಲ್ವಾ ರಸಾವರಿ ಪದ್ಧತಿಯನ್ನು ಬಳಸಿ? ಸರ್, ಆ್ಯಕ್ಚುಲಿ ನಾವು ನ್ಯಾನೋ ಯೂರಿಯಾವನ್ನು ತಂದಿರೋದು ಏನಕ್ಕೆ ಅಂದರೆ, ಸೊ ಯೂರಿಯಾಗಿಂತ ಇದರಲ್ಲಿ ಕಾರ್ಯಕ್ಷಮತೆ ಪ್ರೊಡಕ್ಟಿವಿಟಿಯನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿಬಿಟ್ಟು. ಕಾರ್ಯಕ್ಷಮತೆ ಭೂಮಿಲಿ ಕೊಟ್ಟಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆ ಅಂತ ಹೇಳಿದರೆ, ಸೊ ಭೂಮಿಯಿಂದ ಗಿಡ ಒಂದು ಸಾರಜನಕವನ್ನು ತಗೋಬೇಕು ಅಂದರೆ ಅದು ಭೂಮಿಯ ಫಲವತ್ತತೆ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವು ಭೂಮಿ ತುಂಬ ಚೆನ್ನಾಗಿರುತ್ತೆ, ಕೆಲವು ಭೂಮಿ ಚೆನ್ನಾಗಿರಲ್ಲ. ಸೊ ನಾವು ಭೂಮಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಅದು ತಗೊಳಲ್ಲ ಅಂತಲ್ಲ, ತಗೊಳ್ಳುತ್ತೆ, ಬಟ್ ನಾವು ಏನು ಟಾರ್ಗೆಟೆಡ್ ಪರ್ಸೆಂಟೇಜ್ ಏನಿರುತ್ತಲ್ಲ, ನನಗೆ 90% ಅಂತ ಕ್ಲೈಮ್ ಮಾಡಿದೆ, ನ್ಯಾನೋ ಯೂರಿಯನ್ನ ಉಪಯೋಗ ಮಾಡಿದರೆ ಪ್ರೊಡಕ್ಟಿವಿಟಿ 90, ಆ ಒಂದು ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಯಾಕೆ ಅಂದರೆ ಕೆಲವು ಭೂಮಿ ಚೆನ್ನಾಗಿದ್ದಾಗ, ಪಿ ಎಚ್ ಚೆನ್ನಾಗಿದ್ದಾಗ ಅಥವಾ ಸಾಯಿಲ್ ಸ್ಟ್ರಕ್ಚರ್ ಚೆನ್ನಾಗಿದ್ದಾಗ, ಸೊ ಈಸಿಲಿ ಅಬ್ಸರ್ವ್ ಆಗುತ್ತೆ. ಸೊ ಅಕಸ್ಮಾತ್ ಆ ಸ್ಟ್ರಕ್ಚರ್ ಚೆನ್ನಾಗಿಲ್ಲ ಅಥವಾ ಪಿ ಎಚ್ ಏನೋ ಪ್ರಾಬ್ಲಮ್ ಇತ್ತು ಅಂತ ಹೇಳಿದಾಗ ಅದು ಅಬ್ಸರ್ವ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಲಾಸಸ್ ಜಾಸ್ತಿ ಇರುತ್ತೆ. ಸೊ ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಿಡ್ಬೋದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಬಟ್ ನಾವು ಯೂಶಲಿ ಬಿಟ್ಟರೆ ಉಪಯೋಗ ಬರಲ್ಲ ಅಂತಲ್ಲ, ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಸೊ ಒಂದು ಬಾಟ್ಲು ಯೂಸ್ ಮಾಡೋ ಜಾಗದಲ್ಲಿ ಎರಡು ಇದು ಮಾಡಬೇಕಾಗುತ್ತೆ. ಸೊ ಅವ್ರಿಗೆ ಅನುಕೂಲ ಇತ್ತು ಅಂತ ಹೇಳಿದರೆ ರೈತರು ಈಗ ಡ್ರಿಪ್ಪಲ್ಲೇ ಕೊಡ್ತೀನಿ ಅಂದರೆ ಬಳಕೆ ಮಾಡ್ಬೋದು, ಬಟ್ ನಾವು ರೆಕಮೆಂಡ್ ಮಾಡೋದು ಯೂಶಲಿ ಬೇರೆಯಿಂದ ಹೀರಿಕೊಳ್ಳುವ ಒಂದು ಸಾಮರ್ಥ್ಯ ಹೇಗಿರುತ್ತೆ ಅದ್ರ ಮೇಲೆ ಇದು ಅವಲಂಬಿತ. ಹೌದು ಹೌದು. ಯಾಕೆಂದ್ರೆ ನಾವು ಈಗ ಭೂಮಿ ಕೊಟ್ಟಾಗ ಎಗೇನ್ ಅದು ಅಪ್ಟೇಕು ಭೂಮಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ, ಆ ಮಣ್ಣಿನ ಫಲವತ್ತತೆ ಅಥವಾ ಗಿಡದ ಬೇರುಗಳ ಮೇಲೆ, ಹೌದು, ಈ ಒಂದು ಸಾರಜನಕದ ಪರಿವರ್ತನೆಯ ಕಣಗಳು ಎಷ್ಟು ಇರ್ತವೆ ಅನ್ನೋದ್ರ ಮೇಲೆ ಡಿಪೆಂಡ್. ಹೌದು. ಬೇರೆ ಯೂರಿಯಾಗಳಾದರೆ ಕೆಲವು ಸಾಮಾನ್ಯವಾಗಿ ಒಂದು ಭತ್ತದ ಬೆಳೆಗೆ ಅಂತ ಅಂದ್ಕೊಳ್ಳೋಣ, ಒಂದು ನಾಟಿ ಮಾಡಿದ ಒಂದು 15-20 ದಿನಗಳಲ್ಲಿ ಒಂದು ಸರಿ ಯೂರಿಯಾ ಒಂದು ಕೊಡ್ತಾರೆ, ಮತ್ತು ಹೊಡೆ ಬರೋದಕ್ಕೆ ಮುಂಚಿತವಾಗಿ ಒಂದು ಸರಿ, ಹೀಗೆ ಎರಡು ಬಾರಿ ಕೊಡ್ತಾರೆ ಸಾಮಾನ್ಯವಾಗಿ. ಇಲ್ಲಿ ಯಾವ್ಯಾವ ಬೆಳೆಗಳಿಗೆ ಅದೇ ರೀತಿ ಇದನ್ನು ಕೂಡ ಅದೇ ಕಾಲಘಟ್ಟಕ್ಕೆ ಸರಿಯಾಗಿ ಕೊಡಬೇಕಾ ಅಥವಾ ಇದನ್ನು ಇನ್ನೂ ಹೆಚ್ಚಿಗೆ ಕೊಡಬೇಕಾ ಕಡಿಮೆ ಕೊಡಬೇಕಾ, ಹೇಗಿದೆ ಇದನ್ನು ಒದಗಿಸ್ಬೇಕಾದ ವಿಧಾನ? ಸಾರಜನಕವನ್ನು ಯೂಶಲಿ ನಾವು 3 ಸಮಾನಾದ ಭಾಗಗಳನ್ನು ಮಾಡಿ 2-3 ಹಂತಗಳಲ್ಲಿ ಕೊಡ್ತೀವಿ. ಒಂದು ಬಿತ್ತನೆ ಅಥವಾ ನಾಟಿ ಮಾಡುವ ಹಂತದಲ್ಲಿ, ಅದಾಗಿ ಒಂದು 15-20 ದಿವಸ ಯೂರಿಯಾನ ಹೇಗೆ ಕೊಡ್ತಾರೆ ಅಂದರೆ ಬಿತ್ತನೆ ಅಥವಾ ನಾಟಿ ಮಾಡಬೇಕಾದ್ರೆ ಒಂದ್ಸತಿ ಕೊಡ್ತಾರೆ, ಅದಾಗಿ 15-20 ದಿವಸಕ್ಕೆ ಒಂದ್ಸತಿ ಕೊಡ್ತಾರೆ, ಫಸ್ಟ್ನೇ ಅಪ್ಲಿಕೇಶನ್ ಹಾಕಿ ಮತ್ತೊಂದು 15-20 ದಿವಸಕ್ಕೆ 2 ಸತಿ ಕೊಡ್ತಾರೆ. ಈ ಥರ 2-3 ಭಾಗಿ ಡಿವೈಡ್ ಮಾಡಿಕೊಂಡು ಕೊಡ್ತಾರೆ. ನ್ಯಾನೋ ಯೂರಿಯಾನ ಹೇಗೆ ಬಳಕೆ ಮಾಡೋದಪ್ಪ ಅಂತ ಹೇಳಿದ್ರೆ ನಾವು 100% ರಿಪ್ಲೇಸ್ಮೆಂಟ್ ಹೇಳಲ್ಲ, ಯಾಕೆಂದರೆ ನ್ಯಾನೋ ಯೂರಿಯಾನ ಸ್ಪ್ರೇ ಮಾಡೋದು ಅಂತ ಹೇಳಿದೆ. ಸ್ಟಾರ್ಟಿಂಗ್ ಬಿತ್ತನೆ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಅದರಲ್ಲಿ ಇನ್ನು ಎಲೆಗಳು ಬಂದಿರಲ್ಲ. ಸೊ ನೀವು ಯಾವುದೇ ಬೆಳೆಗಳಿಗಾಗಲಿ ತಳಗೊಬ್ಬರ ಏನು ಕೊಡ್ತಿರಲ್ಲ, ತಳಗೊಬ್ಬರ ಯೂರಿಯಾ ಡಿ ಎ ಪಿ 10-20 ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡಬಾರ್ದು. ತಳಗೊಬ್ಬರ ಏನಿದೆ ಗೊಬ್ಬರ ಕೊಟ್ಟಿದ್ರೂ ಪರವಾಗಿಲ್ಲ, ಈ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ರು ಪರವಾಗಿಲ್ಲ. ತಳಗೊಬ್ಬರ ಏನವರು ಕೊಟ್ಟಿಗೆ ಗೊಬ್ಬರ ಆಗ್ಬೋದು ಅವರು, ಅಥವಾ ಬೇರೆ ಏನಾದರೂ ಗೊಬ್ಬರ ಇರ್ಬೋದು, ಅಥವಾ ನಮ್ಮ ಕಾಂಪ್ಲೆಕ್ಸ್ ಕೆಮಿಕಲ್ ಗೊಬ್ಬರ ಇರ್ಬೋದು, ಇದನ್ನು ತಳಗೊಬ್ಬರವಾಗಿ ಏನು ಕೊಡ್ತಿದ್ರು ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಸೊ ಮೇಲ್ಗೊಬ್ಬರವಾಗಿ ಏನು ಕೊಡ್ತಾ ಇದ್ರಲ್ಲ 25 days ಅಥವಾ 30 days ಅಥವಾ ಇನ್ನೊಂದು 45 days ಬೆಳೆಗಳ ಕಾಲಾವಧಿಗೆ ತಕ್ಕಂತೆ ಕೊಡ್ತಾ ಇದ್ರು. ಹೌದೌದು, 25 days ಮತ್ತೆ 40-45 days ಈ ತರ ಕೊಡ್ತಿದ್ರಲ್ಲ, ಅದರ ಬದಲಾಗಿ ತಳಗೊಬ್ಬರವಾಗಿ ಏನು ಕೊಡ್ತಾ ಇದ್ರು ಅದನ್ನ ಕೊಡ್ಲಿ. ಸೊ 25 ದಿವಸದಲ್ಲಿ ಒಂದು ಏನು ಒಂದು 30 kg ಯೂರಿಯಾ ಹಾಕ್ತಾರೆ ನಮ್ಮ ಭತ್ತಕ್ಕೆ. ಅದರ ಬದಲಾಗಿ ಒಂದು ಸ್ಪ್ರೇ 1 ಲೀಟರ್ಗೆ 2-4 ml ಅಂತ ರೆಕಮೆಂಡ್ ಮಾಡ್ತೀವಿ. ಯೂಶಲಿ ನಮ್ಮ ಭಾಗದಲ್ಲಿ ಭತ್ತ ಬರುತ್ತೆ ಮತ್ತೆ ಮೇಯ್ಸ್ ಬರುತ್ತೆ, ಮೇಯ್ಸ್ ಅಂದರೆ ಮೆಕ್ಕೆಜೋಳ ಬರುತ್ತೆ, ಅಥವಾ ಸ್ವಲ್ಪ ಚಾಮರಾಜನಗರ ಏರಿಯಾ ಹೋದರೆ ಕಬ್ಬು ಬರುತ್ತೆ. ಸೊ ಈಗ ಒಂದು ಸ್ವಲ್ಪ ಕಾಟನ್ನು ಬರ್ತಾ ಇದೆ ನಮ್ಮ ಹೆಚ್ಚಿ ಕೋಟೆ ಈ ಭಾಗದಲ್ಲಿ. ಸೊ ಈ ಎಲ್ಲ ಬೆಳೆಗಳಿಗೆ ನಾವು 1 ಲೀಟರ್ಗೆ 4 ml ನ್ಯಾನೋ ಯೂರಿಯಾನ ಮಿಕ್ಸ್ ಮಾಡ್ಕೋಬಹುದು. 1 ಲೀಟರ್ಗೆ 4 ml ಯೂಶಲಿ ಪಂಪ್. ನೀವು ಯಾವುದೇ ಬೆಳೆಗೆ ತಗೊಂಡ್ರು ಇದರ ಒಂದು ಮಿಶ್ರಣ ಏನಿದೆ ನೀರಿಗೆ, ನೀರಿನ ಜೊತೆಗೆ 1 ಲೀಟರ್ಗೆ 4 ml 4 ml ಮಾತ್ರ. ಹೌದು, ಓಕೆ. ಅಂದ್ರೆ 1 ಲೀಟರ್ಗೆ 4 ml ಹಾಕೊಂಡಿದ್ದನ್ನ ನಾವು ಬೆಳೆಗಳ ಸಾಮರ್ಥ್ಯ ಏನಿದೆ, ಈಗ ಒಂದು ತೆಂಗಿನ ಮರಕ್ಕೆ ಕೊಡುವಂತ ಯೂರಿಯಾವನ್ನ ಬತ್ತಕ್ಕೆ ಕೊಡೋಕ್ಕಾಗಲ್ಲ ಅಥವಾ ತರಕಾರಿ ಬೆಳೆ ಕೊಡೋಕ್ಕಾಗಲ್ಲ, ಅದ್ರ ಪ್ರಮಾಣವನ್ನು ನೋಡಿಕೊಂಡು ತಿಳ್ಕೊಂಡು ಕೊಡಬೇಕಾಗುತ್ತಾ ಹೇಗೆ ಸರ್? ಅಂದರೆ ನಾವು ಹೇಳ್ದಂಗೆ ಅದನ್ನು ಅನಾಲಿಸಿಸ್ ಹೇಗೆ ಮಾಡ್ತಾರೆ ಅಂತ ಹೇಳಿದರೆ, 1 ಗಿಡದ ಭಾರ ಏನಿರುತ್ತೆ ಅದರ 4% ಅಷ್ಟು ಅದಕ್ಕೆ ಸಾರಜನಕ ಬೇಕಾಗುತ್ತೆ. ಹಾಂ ಹಾಂ, 1-4% ಯೂರಿಯಾ ಎಲ್ಲ ಕೊಡ್ತಿದ್ದಾಗ ನಾನು ಹೇಳ್ದಾಗೆ ಆ ಥರ ಲಾಸ್ ಆಗೋದು. ನಾವು ಇಲ್ಲಿ ಏನು ಕೊಡ್ತಾ ಇದ್ದೀವಿ ಕಂಪ್ಲೀಟ್ಲಿ ಸಾರಜನಕವನ್ನೇ ಕೊಡ್ತಿರೋದ್ರಿಂದ, ಸೊ ಆ 4% ರಿಕ್ವೈರ್ಮೆಂಟ್ ಏನಿದೆ ಅದನ್ನು ನಾವು ಸ್ಪ್ರೇ ಮಾಡಿದಾಗ ಫುಲ್ಫಿಲ್ ಆಗುತ್ತೆ. ಸೊ ನೀವು ಹೇಳಿದ್ರಿ ಬೇರೆ ಬೇರೆ ಬೆಳೆಗಳು ಅಂತ, ಯೂಶಲಿ ನಾವು 3-4 ತಿಂಗಳು ಬೆಳೆಗಳನ್ನ ನೋಡ್ತೀವಿ. ಅದು ಬಿಟ್ಟು ನೀವು ಹೇಳಿದಾಗೆ ತೆಂಗಾಗ್ಬೋದು ಅಥವಾ ಆನ್ಯುವಲ್ ಕ್ರಾಪ್ ಶುಗರ್ ಕೇನ್ ಇರ್ಬೋದು, ಈ ತರ ಒಂದು ಹೆಚ್ಚಿಗೆ ಸಮಯದ ಬೆಳೆಗಳಿಗೆ ಏನಾಗುತ್ತೆ ಅಂತ ಇಂಟರ್ವಲ್, ದೀರ್ಘಕಾಲದ ಬೆಳೆಗಳಿಗೆ ಏನಾಗುತ್ತೆ ಇಂಟರ್ವಲ್ಸ್ನ ಜಾಸ್ತಿ ಮಾಡ್ತೀವಿ. ನಾರ್ಮಲ್ ಈಗ ನೀವು ಭತ್ತ ಆಗ್ಬೋದು ಅಥವಾ ನಮ್ಮ ಮೆಕ್ಕೆಜೋಳ ಇರ್ಬೋದು ಅಥವಾ 3-4 ತಿಂಗಳು ರಾಗಿ ಆಗ್ಬೋದು, ಕಾಳುಗಳು ಆಗ್ಬೋದು, ಇವು 3-4 ತಿಂಗಳು ಬೆಳೆಗಳು ಏನು, ಇದಕ್ಕೆ ನಾವು 2 ಸತಿ ರೆಕಮೆಂಡ್ ಮಾಡ್ತೀವಿ. 1 ಗಿಡದ ಬೀಜವನ್ನು ಬಿತ್ತನೆ ಮಾಡಿದ 20-25 ದಿವಸ ಅಥವಾ ನಾಟಿ ಮಾಡಿ 25 ದಿವಸ. ಸೊ ಆವಾಗ ಮೊದಲನೇ ಸಿಂಪರಣೆ ಮಾಡ್ತೀವಿ, ಅದಾಗಿ 15 ದಿವಸಗಳ ನಂತರ 2ನೇ ಸಿಂಪರಣೆ. ಸೇಮ್ 1 ಲೀಟರ್ಗೆ 4 ml ಹಾಕೊಂಡು ಸ್ಪ್ರೇ ಮಾಡ್ತೀವಿ. 1 ಎಕರೆಗೆ 1 ಬಾಟ್ಲ್ ಸಾಕು. 1 ಎಕರೆಗೆ 1 ಬಾಟಲ್ ಅಂದ್ರೆ 500 ml ದು 500 ml ಸಾಕು. ಈ 3 ತಿಂಗಳ ಬೆಳೆಗಳು ಏನಿದಾವೆ ಅದಕ್ಕೆ ಒನ್ ಟೈಮಿಗೆ 500 ml ಅಂದ್ರೆ 25 ದಿವಸದ ಸ್ಟೇಜ್ ಅಲ್ಲಿ ಒಂದು, ಮತ್ತೆ ಟೋಟಲ್ 40-45 days ಏನಿರುತ್ತೆ ಆ ಸ್ಟೇಜ್ ಅಲ್ಲಿ ಕೊಡ್ತೀವಲ್ಲ. ಸೊ ಅವಾಗ 1 ಬಾಟ್ಲು ಅವಾಗ 1 ಬಾಟ್ಲು 2 ಸತಿ ಕೊಟ್ಟರೆ ಸಾ. ಬಟ್ ವೇರ್ ಆಸ್ ನೀವು ಈ ಒಂದು ಶುಗರ್ ಕೇನು ಈ ತರ ಬಂದಾಗ, ಸೊ ಅದ್ರ ಗಿಡಗಳು ಬೆಳವಣಿಗೆಯ ಪ್ರತಿ ಹಂತದಲ್ಲೂ ಸಾರಜನಕದ ರಿಕ್ವೈರ್ಮೆಂಟ್ ಇರುತ್ತೆ. ನಮ್ಮ ಶುಗರ್ ಕೇನ್ಗೆ ಅಥವಾ ಕಬ್ಬಿಗೆ ಆಲ್ಮೋಸ್ಟ್ 6 ತಿಂಗಳ ತನಕ ಅಥವಾ ಬಾಳೆಗೆ ಆಲ್ಮೋಸ್ಟ್ 8 ಮಂತ್ಸ್ ತನಕನು ಕೊಡ್ತಾ ಹೋಗ್ತಾರೆ. ಸೊ ನಮಗೆ ಎಲ್ಲಿಂದ ತನಕ ಸ್ಪ್ರೇ ಮಾಡೋಕ್ ಆಗುತ್ತೆ ಹೈಟು ಅಲ್ಲಿಂದ ತನಕ ಎವ್ರಿ ಒಂದು 30 ಡೇಸ್ಗೆ ನಾವು ಸಾರಜನಕವನ್ನು ಕೊಡ್ಬೋದು. ಮತ್ತೆ ರೈತರದ್ದು ಯೂಶಲಿ ಕ್ವಶನ್ಸ್ ಏನು ಬರುತ್ತೆ ಅಂತ ಹೇಳಿದ್ರೆ, ಪ್ರತಿ ಸತಿ ಸಿಂಪರಣೆ ಮಾಡೋದು ನಮಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಯೂಶಲಿ ಏನಾಗುತ್ತೆ ಅಂದರೆ ಪ್ರತಿ ತಿಂಗಳಲ್ಲೂ ನ್ಯಾನೋ ಯೂರಿಯಾನ ಸಪ್ರೇಟಾಗೆ ಸಿಂಪರಣೆ ಮಾಡಬೇಕು ಅಂತ ಏನಿಲ್ಲ. ಈಗ ನಾವು ಒಂದು ಮೆಕ್ಕೆಜೋಳವನ್ನು ತೊಗೊಂಡ್ರೆ ನೀವು ಇವತ್ತು ಅದಕ್ಕೆ ಔಷಧಿ ಹೊಡಿಲಿಲ್ಲ ಅಂದರೆ ನಮಗೆ ಫಾಲ್ ಆರ್ಮಿವಾಮ್ ಅಂತ ಏನು ಹೇಳ್ತೀವಿ ಸುಳಿ ಹುಳ ಅಂತ ಹೇಳ್ಬಿಟ್ಟು, ಅದನ್ನ ಕಂಟ್ರೋಲ್ ಮಾಡೋದು ಕಷ್ಟ. ಯೂಶಲಿ ಅದಕ್ಕೆ 2-3 ಸ್ಪ್ರೇ ಕೊಡ್ತಾರೆ ರೈತರು, ಮಿನಿಮಮ್ 2 ಸ್ಪ್ರೇ ಕೊಡ್ತಾರೆ ಒಂದು 20 ಡೇ ಸ್ಟೇಜಲ್ಲಿ, ಅದಾಗಿ ಒಂದು 15-20 ದಿವಸಕ್ಕೆ ಮತ್ತೊಂದು ಸ್ಪ್ರೇ. ಆ ಹುಳನ ಕಂಟ್ರೋಲ್ ಮಾಡೋದಕ್ಕೆ ಏನು ನಾವು ಔಷಧಿ ಸಿಂಪರಣೆ ಮಾಡ್ತೀವಿ, ಎಮಾಮೆಕ್ಟಿನೋ ಅಥವಾ ಮತ್ತೊಂದು. ಸೊ ಅದ್ರ ಜೊತೆನೋ ನ್ಯಾನೋ ಯೂರಿಯಾ ಮಿಕ್ಸ್ಚರ್ ಮಾಡ್ಕೊಂಡು ಸಿಂಪರಣೆ ಮಾಡೋದ್ರಿಂದ ನಿಮಗೆ 1 ಸ್ಪ್ರೇಯಲ್ಲಿ 2 ಕೆಲಸ ಆಗುತ್ತೆ. 1, ಹುಳನೂ ಕಂಟ್ರೋಲ್ ಆಗುತ್ತೆ, ಮತ್ತು ಈ ಬೆಳವಣಿಗೆಗೆ ಏನು ಸಾರಜನಕ ಬೇಕಾಗಿದೆ ಅದು ಕೂಡ ಒದಗಿಸುತ್ತೆ. ಸೊ ಅದೇ ರೀತಿ ಭತ್ತದಲ್ಲೂ ಕೂಡ ಅಷ್ಟೇ, ನಾವು 1 ಅಥವಾ 2 ಕೀಟನಾಶಕನ ನಾವು ತೊಗೊಂಡೇ ತೊಗೊಂತೀವಿ. ಆ ಒಂದು ಕೀಟನಾಶಕದ ಜೊತೆ ಮಿಕ್ಸ್ ಮಾಡ್ಕೊಂಡು ಹೊಡಿಯೋದ್ರಿಂದ ಸ್ಪ್ರೇಯಿಂಗ್ ನಿಮಗೆ 2 ಸತಿ ಲೇಬರ್ ಕಾಸ್ಟು ಉಳಿಯುತ್ತೆ, ಪ್ಲಸ್ ನೀರಿಂದಾಗಲಿ ಮತ್ತೊಂದಾಗಲಿ ಖರ್ಚು ಕಡಿಮೆ ಆಗುತ್ತೆ. ಅಂದ್ರೆ ನಿಮ್ ಶ್ರಮನೂ ಕಡಿಮೆ ಆಗುತ್ತೆ, ತೊಂದರೆ ಆಗಲ್ಲ. ಅಂದ್ರೆ ಔಷಧಿಗೆ ಜೊತೆ ನೀವು ಇದನ್ನ ಸಿಂಪರಣೆ ಮಾಡಿದಾಗ ಹೀರಿಕೊಳ್ಳುವಂತಹ ಸಾಮರ್ಥ್ಯ ಏನು ಕಡಿಮೆ ಆಗಲ್ಲ. ಇಲ್ಲ, ಯೂಶಲಿ ನಮ್ಮ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಕೆಮಿಕಲ್ಸ್ ಇದಾವೆ, ಒಂದೊಂದೇ ಮೆನ್ಷನ್ ಮಾಡೋಕ್ಕಾಗಲ್ಲ. ಈಗ ಮೋಸ್ಟ್ ಆಫ್ ದಿ ಕೆಮಿಕಲ್ಸ್ ಏನಿದಾವೆ ಎಲ್ಲಾದ್ರ ಜೊತೆ ಕಂಪ್ಯಾಟಬಲ್ ಇದೆ ನ್ಯಾನೋ ಯೂರಿಯಾ. ಬಟ್ ಅದರ ಮಿಶ್ರಣ ಹೇಗೆ ಮಾಡ್ಕೋಬೇಕು ನಾವು ಅಂತ ಹೇಳಿದ್ರೆ, ಯೂಶಲಿ ರೈತರು ಏನ್ ಮಾಡ್ತಾರೆ ಅಂದ್ರೆ, ಒಂದು ಚಿಕ್ಕ 2 ಲೀಟರ್ ಬಕೆಟ್ಗೆ ಎಲ್ಲ ಒಂದು ಕೆಮಿಕಲ್ಸ್ನ ಮಿಕ್ಸ್ ಮಾಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನ ಒಂದೊಂದು ಡಬ್ಬಿ ಒಂದೊಂದು ಕ್ಯಾನಿಗೆ ಅಂತ ಹಾಕೊಂಡು ಹೋಗ್ತಾರೆ, ಆ ತರ ಡಿವೈಡ್ ಮಾಡ್ಕೊಂತಾರೆ. ಬಟ್ ನ್ಯಾನೋ ಯೂರಿಯಾ ನಾನು ಹೇಳಿದಂಗೆ ತುಂಬಾ ಚಿಕ್ಕ ಗಾತ್ರದ ಸೈಜು, ಅಂದ್ರೆ 1 ಯೂರಿಯಾ 6 ಅರಳು ನೀವು ಎರಡರಿಂದ ಆ ಒಂದು ಅರಳು ಯೂರಿಯಾ ಸೈಜಲ್ಲಿ 10,000 ನ್ಯಾನೋ ಕಣಗಳಿರ್ತವೆ, ಅಂದರೆ ಅಷ್ಟು ಜಾಸ್ತಿ ಕಣಗಳು ಇರ್ತವೆ. ಸೊ ಆ ಒಂದು 2-3 ಕೆಮಿಕಲ್ ಜೊತೆ ಅಷ್ಟು ಡೈರೆಕ್ಟ್ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಒಡೆಯುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನ್ಯಾನೋ ಯೂರಿಯಾನ ಅಥವಾ ಬೇರೆ ಕೆಮಿಕಲ್ಸ್ನ ಯಾವ ಥರ ಮಾಡಬೇಕು ಅಂತ ಹೇಳಿದರೆ, ನೀವು ಒಂದು ಕ್ಯಾನ್ನ ಯೂಶ್ವಲಿ 16 ಲೀಟ್ರ್ ಕ್ಯಾನ್ ಬರುತ್ತೆ, ಇಲ್ಲ 10 ಲೀಟ್ರ್ ನೀರು ಹಾಕ್ಕೊಂತಾರೆ ಅದಕ್ಕೆ. ಸೊ ಒಂದು 16 ಲೀಟ್ರ್ ಕ್ಯಾನಿಗೆ ಏನು ನೀರು ಹಾಕ್ಕೊಂಡಿರ್ತಾರಲ್ಲ, ಆ ಕ್ಯಾನಿಗೆ ಡೈರೆಕ್ಟ್ 16 ಲೀಟ್ರಿಗೆ ಎಷ್ಟು ಬೇಕಾಗುತ್ತೆ ನ್ಯಾನೋ ಯೂರಿಯಾ? 4 ಕೆಮಲ್, 16 ಲೀಟ್ರಿಗೆ 64 ಕೆಮಲ್ ಬೇಕಾಗುತ್ತೆ. ಆ ಒಂದು 64 ಕೆಮಲ್ನ ಡೈರೆಕ್ಟ್ ಕ್ಯಾನಿಗೆ ಹಾಕೊಂಡ್ರೆ, ಬೇರೆ ಎಲ್ಲ ಕೆಮಿಕಲ್ಸ್ ನೀವು ಅದೇ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಏನು ಪದ್ಧತಿ ಇದೆ, ಇದೊಂದನ್ನು ಆ ಒಂದು ಕೆಮಿಕಲ್ ಅದು ಕಾನ್ಸಂಟ್ರೇಟೆಡ್ ಇರುತ್ತೆ, ಇದು ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ಸೊ ಡೈಲ್ಯೂಷನ್ ಇರಲ್ಲ, ಒಡೆಯುವಂಥ ಚಾನ್ಸಸ್. ಹಾಗಾಗಿ ನ್ಯಾನೋ ಯೂರಿಯಾ ಬಳಕೆ ಮಾಡಬೇಕಾದ್ರೆ ಅಥವಾ 2ಕ್ಕಿಂತ ಹೆಚ್ಚು ಕೆಮಿಕಲ್ಸ್ನ ಬಳಕೆ ಮಾಡಬೇಕಾದ್ರೆ ಆದಷ್ಟು ಡೈಲ್ಯೂಷನ್, ಡೈರೆಕ್ಟ್ ನೀರಿಗೆ ನೀವು ಆ ಒಂದು ಕೆಮಿಕಲ್ನ ಹಾಕೋದ್ರಿಂದ ಡೈಲ್ಯೂಷನ್ ಜಾಸ್ತಿ ಆಗುತ್ತೆ, ಈಸಿಯಾಗಿ ಕಂಪ್ಯಾಟಬಲ್ ಆಗುತ್ತೆ. ಮತ್ತು ಇನ್ನೊಂದೇನಪ್ಪಾ ಅಂದರೆ, ಈ ನ್ಯಾನೋ ಯೂರಿಯಾವನ್ನು ಬೆಳೆಗಳಿಗೆ, ನಮಗೆ ಕೈಗೆಟಕುವ ಬೆಳೆಗಳಿಗೇನು ಮಾಡ್ತೀವಿ, ಈ ಮರ ಬೆಳೆಗಳಿಗೆ, ಈಗ ಮಾವು ಆಗ್ಬೋದು, ತೆಂಗಾಗ್ಬೋದು, ಅಡಿಕೆ ಆಗ್ಬೋದು, ಈ ಹಲಸಾಗ್ಬೋದು, ಈ ರೀತಿಯ ತೋಟಗಾರಿಕೆ ಬೆಳೆಗಳು ದೀರ್ಘಕಾಲೀನ ಬೆಳೆಗಳು ಮತ್ತು ನಮಗೆ ವಾರ್ಷಿಕ ಇಳುವರಿಯನ್ನು ಕೊಡ್ತಕ್ಕಂಥವು, ಇಂಥವುಗಳಿಗೂ ಕೂಡ ನಾವು ಸಿಂಪರಣೆ ಮಾಡಬಹುದಾ? ಈಗ ಮೇಜರ್ ಡಿಸ್ಅಡ್ವಾಂಟೇಜಸ್ ಅಂದರೆ ನೀವು ಹೇಳಿದಾಗೆ ಈಗ ಪ್ಲಾಂಟೇಷನ್ ನಮ್ಮ ಕಾಫಿಲಿ ಆಗ್ಬೋದು, ಅಥವಾ ನೀವು ಹೇಳಿದಂಗೆ ಒಂದು ನಮ್ಮ ಕೋಸ್ಟಲ್ ಬೆಲ್ಟಿಗೆ ಹೋದರೆ ತೆಂಗಾಗ್ಬೋದು, ಅಥವಾ ನಮ್ಮ ತುಮಕೂರು ಚಿತ್ರದುರ್ಗ ಬೆಲ್ಟಿಗೆ ಅಡಿಕೆ ಇದೆ. ಸೊ ಈ ಥರ ಸ್ಪ್ರೇ ಮಾಡಲಿಕ್ಕೆ ನಾವು ಕೈಯಾರೆ ನಾವು ದಿನನಿತ್ಯ ಏನು ಉಪಯೋಗ ಮಾಡ್ತೀವಿ ಆ ಥರ ಸ್ಪ್ರೇ ಮಾಡೋದಕ್ಕೆ ತೊಂದರೆ. ಹೇಳಬೇಕು ಅಂದರೆ ಭಾರತದಲ್ಲಿ ಎಲ್ಲ ರೀತಿಯ ಕೃಷಿ ರಂಗದ ರಿಸರ್ಚ್ ಏನಿದೆ ಎಲ್ಲ ಒಂದು ಅಡ್ವಾನ್ಸ್ ಮಾಡ್ದಲ್ಲಿದ್ದೀವಿ, ಬಟ್ ಈ ಅಗ್ರಿಕಲ್ಚರ್ ಮೆಕಾನೈಸೇಷನ್ ಅಂತ ಏನು ಹೇಳ್ತೀವಿ, ಸೊ ಅದರಲ್ಲಿ ನಾವು ಸ್ವಲ್ಪ ಹಿಂದುಳಿದೀವಿ. ಸ್ವಲ್ಪ ಅಂದರೆ ಆಲ್ಮೋಸ್ಟ್ 40% ಮಾತ್ರ ಕವರ್ ಮಾಡೋಕ್ಕಾಗಿರೋದು ಇವತ್ತು ಕೂಡ ಮೆಕನೈಸೇಷನ್. ನಾವು ಮೊದಲು ನೋಡ್ತಾ ಇದ್ವಿ ಸರ್, ಒಂದು 10 ವರ್ಷದಿಂದ ನೋಡಿದ್ರೆ ನೀವು ಒಂದು ಊರಲ್ಲಿ ಎಷ್ಟು ಟ್ರ್ಯಾಕ್ಟರ್ನ ನೋಡ್ತಾ ಇದ್ವಿ, ಒಂದು 10 ವರ್ಷದಿಂದ ಊರಿಗೆ ಒಂದು ಟ್ರ್ಯಾಕ್ಟರ್ ಇದ್ರು ಕೂಡ 1-2 ಟ್ರ್ಯಾಕ್ಟರ್ ಇದ್ರು ಕೂಡ ಹೆಚ್ಚು, ಇವತ್ತು ಮನೆ ಮನೆಗೂ ಟ್ರ್ಯಾಕ್ಟರ್ ಆಗಿದೆ. ಅದೇ ರೀತಿ ನ್ಯಾನೋ ರೀತಿ ಸಾಕಷ್ಟು ತಂತ್ರಜ್ಞಾನಗಳು ಬರ್ತಾ ಇದ್ದಾವೆ, ಇವತ್ತು ಅಗ್ರಿಕಲ್ಚರ್ ಡ್ರೋನ್ಸ್ ಅಂತ ಬರ್ತಾ ಇದ್ದಾವೆ. ಸೊ ಭಾಳ ಚೀಪಾಗಿ ಸಿಗ್ತಾ ಇದ್ದಾವೆ. ಸೊ ಅಂಥ ಒಂದು ಡ್ರೋನ್ಸು ಭಾಳ ದೂರ ಇಲ್ಲ, ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 2-3 ಇದ್ದಾವೆ, ನಾವು ಕೂಡ ಸಾಕಷ್ಟು ಭೂಮಿಯಲ್ಲಿ ಟ್ರಯಲ್ ಮಾಡಿದ್ದೀವಿ. ಸೊ ಅದು ಈಗಲೂ ಕೂಡ ನಡೀತಾ ಇದ್ದಾವೆ, ಬಟ್ ಕಮ್ಮಿ ಪ್ರಮಾಣದಲ್ಲಿ ಇದ್ದಾವೆ. 1 ಎಕರೆಗೆ 300 ರೂಪಾಯಿನೋ ತೊಗೊಂತಿದ್ದಾರೆ ಡ್ರೋನ್ಸ್. ಹೌದೌದು, 1 ಎಕರೆಗೆ. ಮತ್ತೆ ನಾವು ಒಂದು ಸ್ಪ್ರೇ ಮಾಡಬೇಕು ಅಂದರೆ ಮಿನಿಮಮ್ ಒಬ್ಬ ಮನುಷ್ಯ ನಾನೇ ಸ್ಪ್ರೇ ಮಾಡಬೇಕು ಅಂದರೆ ಒಂದು 3 ಅವರ್ ಆದರೂ ಬೇಕು, ಯಾಕೆಂದರೆ 1 ಎಕರೆಗೆ ಒಂದು ರೈತರು ಒಂದು 10 ರಿಂದ ಮಿನಿಮಮ್ 10 ಕ್ಯಾನ್, 16 ಲೀಟರ್ದು ಒಂದು 10 ಕ್ಯಾನ್ ಆದರೂ ಸ್ಪ್ರೇ ಮಾಡ್ತಾರೆ. ಸೊ ಒಂದು 3-4 ಅವರ್ ಆದರೂ ಬೇಕು. ಬಟ್ ಈ ನೀವು ಒಂದು ಡ್ರೋನ್ ಮುಖಾಂತರ ಸ್ಪ್ರೇ ಮಾಡೋದ್ರಿಂದ ಕೇವಲ ಮಾರ್ಕಿಂಗಿಗೆ ಒಂದು 5-10 ನಿಮಿಷ, ಸ್ಪ್ರೇಯಿಂಗಿಗೆ ಒಂದು 10 ನಿಮಿಷ, ಮತ್ತು ನೀರು ಕೂಡ ಹೌದು. ಕೆಲವು ರೈತರು ಕೇಳ್ತಾರೆ ನಮ್ಮದು ಡ್ರೈ ಏರಿಯಾ ಇದೆ, ಸೊ ನೀರು ತಾಂಡೋಗೋದಕ್ಕಾಗಲ್ಲ, ನಾವು ನಮ್ಮ ನೀರು ಸೌರ್ಸ್ ಭಾಳ ದೂರ ಇದೆ ಅಥವಾ ಕಾಫಿಲಿ. ಸೊ ಈ ಥರದ್ದು ಏನಂದರೆ ಈ ಡ್ರೋನ್ ಮುಖಾಂತರ ಸ್ಪ್ರೇ ಮಾಡೋದ್ರಿಂದ ನಾವು ಏನು 1 ಎಕರೆಗೆ 200 ಲೀಟ್ರ್ ನೀರನ್ನ ಉಪಯೋಗಿಸ್ಕೋಬೇಕು ಸ್ಪ್ರೇಗೆ ಅಂತ ಹೇಳ್ತೀವಿ, ಡ್ರೋನಲ್ಲಿ ಕೇವಲ 6-8 ಲೀಟ್ರ್ ನೀರಲ್ಲಿ 1 ಎಕರೆಗೆ ಪೂರ್ತಿ ಸಿಂಪರಣೆ ಆಗುತ್ತೆ. ಸೊ ಈ ಒಂದು ಡ್ರೋನ್ ಟೆಕ್ನಾಲಜಿ ಬಂದರೆ ನಿಮಗೆ ಪ್ಲಾಂಟೇಷನ್, ಈ ಒಂದು ನೀವೇನು ಹೇಳಿದ್ರಿ ಮಾವಾಗ್ಬೋದು, ತೆಂಗಾಗ್ಬೋದು, ಅಡಿಕೆ ಆಗ್ಬೋದು, ಸೊ ಈಸಿಲಿ ಸ್ಪ್ರೇ ಆಗುತ್ತೆ. ಬಟ್ ಇವತ್ತಿನ ಮಟ್ಟಿಗೆ ಅದು ಸ್ವಲ್ಪ ಆ ಪ್ಲಾಂಟೇಷನ್ ಏರಿಯಾದಲ್ಲಿ ಸ್ಪ್ರೇ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಬಟ್ ವೇರಾಸ್ ನಮ್ಮ ಕಾಫಿ ಆಗ್ಬೋದು, ಪೆಪ್ಪರ್ ಆಗ್ಬೋದು, ಯೂಶ್ವಲಿ ಅವರು ಕಡಿಮೆ ಸ್ಪ್ರೇ ಆದರೂ ಸ್ಪ್ರೇ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿ ಸ್ಪ್ರೇ ಮಾಡ್ಬೋದು. ಮತ್ತು ಇಲ್ಲಿ ನೀವು ಎಲೆಗಳ ಮೂಲಕ ನಾವು ಗೊಬ್ಬರವನ್ನು ಒದಗಿಸೋದು, ಅಂದರೆ ಈ ಯೂರಿಯಾದ ಪೋಷಕಾಂಶಗಳನ್ನು ಒದಗಿಸೋದು ಅಂತ ಹೇಳಿದರೆ, ಕೇವಲ ಯೂರಿಯಾ ಒಂದೇ ಸಾಕಾಗಲ್ಲ, ಬೇರೆ ಪೋಷಕಾಂಶಗಳ ಅವಶ್ಯಕತೆ ಕೂಡ ಇರ್ತದೆ ಯಾವುದೇ ಬೆಳೆಗಳಿಗಾದರೂ ಕೂಡ ಆ ಮಣ್ಣಿನ ಗುಣಮಟ್ಟಕ್ಕೆ ತಕ್ಕ ಹಾಗೆ. ಆ ಬೇರೆ ಪೋಷಕಾಂಶಗಳನ್ನು ಈ ನ್ಯಾನೋ ಯೂರಿಯಾ ಏನು ಹೇಳಿದೆ ದ್ರಾವಣ ಇದೆ ಇದಕ್ಕೆ ಸೇರಿಸಿ ಸಿಂಪರಣೆ ಮಾಡಬಹುದಾ? ಸರ್, ನೀವು ಹೇಳಿದಂಗೆ ಒಂದು ಗಿಡಗಳಿಗೆ ಒಂದು ಕಂಪ್ಲೀಟ್ ಬೆಳವಣಿಗೆಗೆ ಸುಮಾರು 17 ಪೋಷಕಾಂಶಗಳು ಬೇಕಾಗ್ತವೆ. ಸೊ ಆ 17 ಪೋಷಕಾಂಶಗಳು 3 ನಮಗೆ ವಾತಾವರಣದಲ್ಲಿ ಸಿಗ್ತವೆ, ಇನ್ನು ಉಳಿದ ಎಲ್ಲ ಕೂಡ ನಾವು ಒದಗಿಸ್ಬೇಕಾಗುತ್ತೆ ಅದಕ್ಕೆ ಹೊರಗಡೆ ಮುಖಾಂತರ ಅಥವಾ ಕೆಲವು ಭೂಮಿಯಲ್ಲಿರುತ್ತೆ ಅದನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ಅದರಲ್ಲಿ ಮೇಜರ್ ಯಾವುದಪ್ಪ ಅಂದರೆ NPK ಅಂತ ಹೇಳ್ತೀವಿ, ಸಾರಜನಕ ರಂಜಕ ಪೊಟ್ಯಾಷ್. ಸೊ ಇವು 3 ನಮಗೆ ಮೇಜರ್ ಆಗಬೇಕಾಗ್ತವೆ. ಅದಲ್ಲದೆ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರು, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಐರನು, ಜಿಂಕ್, ಬೋರಾನು, ಕಾಪರು, ಮ್ಯಾಂಗ್ನೀಸು, ಈ ಥರ ಸಾಕಷ್ಟು ಪೋಷಕಾಂಶಗಳು ಬೇಕಾಗ್ತವೆ. ಸೊ ಇವತ್ತು ನಾವು ನ್ಯಾನೋ ಯೂರಿಯಾನ ಮೊದಲನೇದಾಗಿ ತಂದಿದ್ವಿ. ಇದಲ್ಲದೆ ಕೇವಲ 1-2 ತಿಂಗಳಲ್ಲಿ ನ್ಯಾನೋ DAP ಕೂಡ ಬರ್ತಾ ಇದೆ. ಸೊ ನ್ಯಾನೋ DAP ಬಂದಾಗ ನಮಗೆ ಸಾರಜನಕ ಸಿಗುತ್ತೆ ಮತ್ತು ಫಾಸ್ಫರಸ್ ಸಿಗುತ್ತೆ. ಸೊ 2 ಸಿಗ್ತವೆ. ಸೊ ಮುಂದಿನ ದಿನಗಳಲ್ಲಿ ಇದನ್ನು ಡೆವಲಪ್ ಆಗ್ತಾ ಆಗ್ತಾ ನಮಗೆ ಈಗ ಹೆಂಗೆ ನಾವು ಕಾಂಪ್ಲೆಕ್ಸ್ ಗೊಬ್ಬರಗಳು NPK ಗೊಬ್ಬರಗಳು ಅಂತೀವಿ, ಅದೇ ರೀತಿ ನ್ಯಾನೋ NPK ಅಂತಲೂ ಬರುತ್ತೆ. ಸೊ ಈಗ ರೆಡಿಯಾಗಿರೋದು ನ್ಯಾನೋ ಯೂರಿಯಾ ರೆಡಿಯಾಗಿದೆ, ನ್ಯಾನೋ DAP ಒಂದು ಎಲ್ಲ ರಿಸರ್ಚ್ ಎಲ್ಲ ಆಗಿದೆ. ಸೊ ಅಪ್ರೂವಲ್ ಸ್ಟೇಜಲ್ಲಿ ನಡೀತಾ ಇದೆ. ಮಾನ್ಯ ಕೇಂದ್ರ ರಾಸಾಯನಿಕ ಮತ್ತು ಗೊಬ್ಬರಗಳ ಸಚಿವರು ರಾಜ್ಯಸಭೆಯಲ್ಲಿ ಅದನ್ನೇ ಮೆನ್ಷನ್ ಮಾಡಿದರು. ಸೊ ಕೇವಲ ಇನ್ನು 1-2 ತಿಂಗಳಲ್ಲಿ ಅಪ್ರೂವಲ್ ಸ್ಟೇಜಲ್ಲಿದೆ, ನಾವು ಅಪ್ರೂವ್ ಮಾಡಿ ನ್ಯಾನೋ DAP ಕೂಡ ರೈತರಿಗೆ ಸಮರ್ಪಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅದೇ ರೀತಿ ನ್ಯಾನೋ ಕಾಪರ್ ರೆಡಿ ಇದೆ, ನ್ಯಾನೋ ಜಿಂಕ್ ರೆಡಿ ಇದೆ,

ಈ ಒಂದು ಸರ್ಕಾರದ ಸ್ವಾಯತ್ತ ಸಂಸ್ಥೆ, ಹೌದು, ಅದರಲ್ಲೂ ಸಹಕಾರಿ ಸಂಸ್ಥೆ, ಸಹಕಾರಿ ಸಂಸ್ಥೆ ಅಂದ್ರೆ ರೈತರ ಸಂಸ್ಥೆ. ಇದರಿಂದ ನೀವು ಉಪಯೋಗ ಮಾಡೋದ್ರಿಂದ ಕೇವಲ ಸರ್ಕಾರಕ್ಕೆ ಸಬ್ಸಿಡಿ ಹಣ ಉಳಿಸ್ತಾ ಇಲ್ಲ ನೀವು, ಇದರಿಂದ ಏನು ಒಂದು ಇಫ್ಕೋ ಸಂಸ್ಥೆಯ ಬೆಳವಣಿಗೆ ಆಗ್ಬೋದು, ಇಫ್ಕೋ ಸಂಸ್ಥೆಯ ಬೆಳವಣಿಗೆ ಆದರೂ ಅದು ನಿಮ್ಮ ಬೆಳವಣಿಗೆ. ಇದರಿಂದ ಒಂದು ರೂಪಾಯಿ ಇಫ್ಕೋ ಸಂಸ್ಥೆ ದುಡಿದ್ರೂ ಕೂಡ ಅದು ಮತ್ತೆ ನಿಮಗೆ ಬಂದು ನಿಲ್ಲುತ್ತೆ. ಹೌದು, ಮತ್ತೆ ಇದು ತಂತ್ರಜ್ಞಾನ ಇನ್ನೂ ನಮ್ಮ ಭಾರತದ್ದೇ ಆಗಿರೋದ್ರಿಂದ, ಹೌದು, ಏನು ವ್ಯಾಕ್ಸಿನ್ಗೆ ಬೇರೆ ದೇಶಗಳು ಈ ಕೊರೋನಾ ವ್ಯಾಕ್ಸಿನ್ಗೆ ನಮ್ಮ ದೇಶಕ್ಕೆ ಕೊಡಿ ಅಂತ ಹೇಗೆ ಮುಗಿಬಿದ್ವೋ, ಈ ಒಂದು ನ್ಯಾನೋ ತಂತ್ರಜ್ಞಾನದ ನ್ಯಾನೋ ಯೂರಿಯಾವು ಕೂಡ ಇಡೀ ವಿಶ್ವದಾದ್ಯಂತ ಒಂದು ಮಾರುಕಟ್ಟೆಗೆ ಬಿಡುಗಡೆ ಆದರೆ ನಮ್ಮ ದೇಶಕ್ಕೆ ಇನ್ನೂ ಹೆಚ್ಚಿನ ಹಣವು ಕೂಡ. ಇಡೀ ಪ್ರಪಂಚದಲ್ಲೇ ನ್ಯಾನೋ ಯೂರಿಯಾ ಮೊದಲನೇದಾಗಿ ಮಾರ್ಕೆಟಿಗೆ ಅಥವಾ ರೈತರಿಗೆ ಪರಿಚಯಿಸಿರು ಭಾರತ. ಕೋವಿಡ್ ಟೈಮಲ್ಲಿ ಒಂದು ಯೂರಿಯಾದ ಅಭಾವ ಸಾಕಷ್ಟು ಇದ್ದಾಗ ಶ್ರೀಲಂಕಾ ಕೂಡ ನಾವು ಸಾಕಷ್ಟು ನ್ಯಾನೋ ಯೂರಿಯಾವನ್ನು ನಮ್ಮ ಭಾರತದಿಂದ ಒಂದು ಫ್ರೆಂಡ್ಶಿಪ್ ಅಂಗವಾಗಿ ಶ್ರೀಲಂಕಾಗೂ ಕಳಿಸ್ಕೊಟ್ವಿ. ಅದಲ್ಲದೆ ಸಾಕಷ್ಟು ಆಫ್ರಿಕನ್ ನೇಷನ್ಸ್ಗಳ ಜೊತೆನೂ MOU ಮಾಡಿಕೊಂಡು ಅಲ್ಲಿಗೂ ಕೂಡ ನಾವು ನ್ಯಾನೋ ಯೂರಿಯಾನ ಸಪ್ಲೈ ಮಾಡ್ತೀವಿ ಅಂತ. ಸೊ ಮುಂದಿನ ದಿನಗಳಲ್ಲಿ ನ್ಯಾನೋ ಯೂರಿಯಾ ಒಂದು ಇಂಡಿಯಾದ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ಗೂ ಕೂಡ ಒಂದು ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. ಹೌದು ಹೌದು, ಖಂಡಿತ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆ ವಿನಿಮಯ ಒಂದು ಏನಿದೆ ಅದು ನಮ್ಮ ಭಾರತ ದೇಶಕ್ಕೆ ಹೆಚ್ಚು ಒಳಹರಿವು ಜಾಸ್ತಿ ಆಗುತ್ತೆ. ಹೌದು, ನ್ಯಾನೋ ಯೂರಿಯಾ ತಂತ್ರಜ್ಞಾನ ಹಾಗೂ ಬಳಕೆಯನ್ನು ಕುರಿತು ಮೈಸೂರಿನ ಇಫ್ಕೋ ಸಂಸ್ಥೆಯ ಕ್ಷೇತ್ರಾಧಿಕಾರಿ KS ಮನೋಜ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು SC ಹೇಮಕುಮಾರ್. ಈ ಸಂದರ್ಶನದ ಮುಂದುವರೆದ ಭಾಗ ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಆಲಿಸಬಹುದು. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. ಅದ್ರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿವಿ ರೋಗದಿಂದ ಬೇಗ ಗುಣವಾಗ್ತೀಯಾ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿ ಇರಬಹುದು. ಹೌದು, ಚಿಕ್ಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ, ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿಯಿಂದ ಖುಷಿ ಇದೆ, ಸೋಮಾರಿತನ ಇದ್ದವರಿಗಷ್ಟೇ ಕೃಷಿ ಕಷ್ಟ. ಇದು ಹಾಸನ ಜಿಲ್ಲೆಯ ಹಿರಿಸಾವೆ ಹೋಬಳಿ ಸೋರೆಕಾಯಿಪುರದ ಪ್ರಗತಿಪರ ರೈತ ತಿಮ್ಮೇಗೌಡರ ಅಭಿಪ್ರಾಯ. ಅವರದು ಅವಿಭಕ್ತ ಕುಟುಂಬ. ತಮ್ಮ ಪಾಲಿನ 6 ಎಕರೆ ಪ್ರದೇಶದಲ್ಲಿ ರೇಷ್ಮೆ ಹಾಗೂ ತೆಂಗಿನ ಕೃಷಿಯೊಂದಿಗೆ ನೆಮ್ಮದಿಯ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಹಿರಿಸಾವೆ ಹೋಬಳಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯ ಹಿನ್ನೆಲೆ 5 ವರ್ಷದಿಂದ ಕೃಷಿ ಚಟುವಟಿಕೆಗಳನ್ನ ಬದಲಿಸಿ ರೇಷ್ಮೆ ಕೃಷಿಯತ್ತ ಮುಖ ಮಾಡಿದ್ದಾರೆ. ಇದರ ಪರಿಣಾಮ ವರ್ಷದಲ್ಲಿ 7-8 ಬಾರಿ ದುಡ್ಡು ಎಣಿಸುವಂತಾಗಿದೆ. 2 ಎಕರೆ ಜಾಗದಲ್ಲಿ 2 ಭಾಗ ಮಾಡಿಕೊಂಡು ಹನಿ ನೀರಾವರಿ ಮೂಲಕ ಜೋಡಿ ಸಾಲು ಪದ್ಧತಿಯಲ್ಲಿ ಹಿಪ್ಪು ನೇರಳೆ ಬೆಳೆ ಮಾಡಿದ್ದು ರೇಷ್ಮೆ ಹುಳು ಸಾಕಣೆ ಅವರಿಗೆ ಉತ್ತಮ ಆದಾಯ ತರುವ ಬೆಳೆಯಾಗಿದೆ. ಈ ಮೊದಲು ಇದೇ ಜಾಗದಲ್ಲಿ ಕಬ್ಬು, ಜೋಳ, ಆಲೂಗೆಡ್ಡೆ ಬೆಳೆದು ಆಗೊಮ್ಮೆ ಈಗೊಮ್ಮೆ ಹಣ ನೋಡುವಂತಾಗಿತ್ತು ಅವರ ಪರಿಸ್ಥಿತಿ. ಈಗ ರೇಷ್ಮೆಯಲ್ಲಿ ವರ್ಷಕ್ಕೆ 3 ಹಂತದಲ್ಲಿ 8 ಬೆಳೆ ಮಾಡುತ್ತಿದ್ದು ಸರಾಸರಿ 8 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದೆ. ಇದಕ್ಕೆ ಸುಮಾರು 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ. 250 ತೆಂಗಿನ ಮರದಿಂದ ಈ ಮೊದಲು 20,000 ಕಾಯಿ ಬೀಳ್ತಾ ಇತ್ತಂತೆ, ಈಗ ನೀರಿನ ಕೊರತೆಯಿಂದಾಗಿ 10,000ಕ್ಕೆ ಇಳಿದಿದೆ. ಆದರೂ ವಾರ್ಷಿಕ 1.5 ಲಕ್ಷ ರೂಪಾಯಿ ಆದಾಯ ಸಿಗ್ತಾ ಇದೆ. ಸದ್ಯ ತೋಟದಲ್ಲಿ 2 ಕೊಳವೆ ಬಾವಿಗಳಿದ್ದು ಹಿತಮಿತವಾಗಿಯೇ ನೀರನ್ನು ಬಳಸ್ತಾರೆ. ರಾಸಾಯನಿಕಗಳನ್ನು ಅತ್ಯಲ್ಪ ಪ್ರಮಾಣದಲ್ಲಿ ಬಳಸಿ ಹಸಿರೆಲೆ ಹಾಗೂ ಕೊಟ್ಟಿಗೆ ಗೊಬ್ಬರವನ್ನೇ ಹೆಚ್ಚು ಬಳಸಿಕೊಂಡು ಸಾಧನೆ ಮಾಡಿದ್ದಾರೆ. ಹುಕ್ಕೇರಿ ತಾಲೂಕಿನ ಹತ್ತರಗೆ ಗ್ರಾಮದ ರೈತ ಕೆಂಪಣ್ಣ ಬಾಳಪ್ಪ ಬಿಸಿರೊಟ್ಟಿ ಕಡಿಮೆ ಖರ್ಚಿನಲ್ಲಿ ಲಾಭದಾಯಕ ಕೃಷಿ ಹಾಗೂ ತೋಟಗಾರಿಕೆ ಮಾಡಿ ಮಾದರಿಯಾಗಿದ್ದಾರೆ.